2,800 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯನ್ನು ಕೇಳಿ, ಭತ್ತ ಹೊಸ ಸೋನ ಮಸೂರೆ 2,080 ರೂಪಾಯಿಗಳಿಂದ 2,210 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನ ಮಸೂರೆ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 2,850 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ, ಕುಷ್ಟಗಿಯ ತುಳಸಿ ಗ್ರಾಮೀಣಾಭಿವೃದ್ಧಿ ಕಲಾ ತಂಡದವರಿಂದ ಜಾಗೃತಿ ಗೀತೆಗಳು. ಮರವಿಲ್ಲ ನಮ್ಮವರು ಮಗನೇ.